ಸಚಿವ ಅಮಿತ್ ಶಾ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆತ್ಮೀಯ ಶ್ರೋತೃ ಬಾಂಧವರೇ, ಸೋಮವಾರದಿಂದ ಗುರುವಾರದವರೆಗೆ ಮಧ್ಯಾಹ್ನ 2:35 3 ಗಂಟೆಯವರೆಗೆ ಬಾಂಧನಿಯಲ್ಲಿ ಪಠ್ಯಾಧಾರಿತ ವಿಷಯಗಳ ವಿಶೇಷ ಸರಣಿ ಸಂಚಯ ಪ್ರಸಾರವಾಗುತ್ತಿದೆ. ನಮಸ್ಕಾರ, ನಾನು ಶಿಕ್ಷಣ ಸಚಿವ ನಾಗೇಶ್. ನಮ್ಮ ಇಲಾಖೆಯ ಸಹಯೋಗದೊಂದಿಗೆ ಆಕಾಶವಾಣಿ ಮಕ್ಕಳಿಗೋಸ್ಕರ ತುಂಬಾ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತರ್ತಿದೆ. 1ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳ ಕಲಿಕಾ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ರೂಪಿಸಿದೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಮಾಡ್ಕೋಬೇಕು ಅಂತೇಳಿ ಮನವಿ ಮಾಡ್ತೀನಿ. ಸಮಯ 6 ಗಂಟೆ ವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಟೊಮೆಟೊ ಬೆಳೆ ಬೇಸಾಯ ಕುರಿತು ಶ್ರೀಮತಿ ಎಚ್ ವಸಂತಮ್ಮ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ರೈತ ಮಹಿಳೆ ನಮ್ಮೊಂದಿಗಿದ್ದಾರೆ, ಹೆಚ್ ವಸಂತಮ್ಮ. ಇವರು ನಂದಿಬಂಡಿ ಗ್ರಾಮದ ರೈತ ಮಹಿಳೆ. ವಸಂತಮ್ಮರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ವಸಂತಮ್ಮರೇ, ನೀವು ಮೂಲತಃ ಕೃಷಿಕರು, ನಿಮ್ಮ ತಂದೆ ತಾಯಿಗಳೆಲ್ಲ ಕೃಷಿಕರಾಗಿದ್ರ? ಹೇಗೆ? ನಮ್ಮ ತಂದೆ ತಾಯಿ ಎಲ್ಲ ವ್ಯವಸಾಯ ಮಾಡ್ತಿದ್ರ? ಮಾಡ್ತಿದ್ರು ಸರ್. ಇತ್ತೆ ಇತ್ತೆ ಅವ್ರ ಅಣ್ಣ ತಮ್ಮನವರು ಬೇರೆ ಆಗಿಂದ ನಮ್ಮಮ್ಮ ಬೇರೆ ಆಗಿಂದ ವ್ಯಾಪಾರ ಮಾಡಿದ್ರು ಸರ್. ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು? ಹ್ಞೂ ಸರ್. ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ರೆ. ನಿಮ್ದು ಸ್ವಂತ ಊರು ಯಾವ್ದು? ಹೊಸಗೇರಿ ಸರ್. ಹೊಸಗೇರಿ ಎಲ್ಲಿ ಬರುತ್ತೆ? ಅದು ಇದು ಬೊಮ್ಮಳೆ ಹತ್ರ ಬರ್ತದೆ ಸರ್. ಬೊಮ್ಮಳೆ ತಾಲೂಕಲ್ಲಿ ಬರ್ತದೆ? ಬೊಮ್ಮಳೆ ತಾಲೂಕಲ್ಲಿ. ನಂದಿ ಬಂಡಿಗೆ ಮದುವೆ ಮಾಡ್ಕೊಂಡು ಈ ಕಡೆ ಬಂದು ಎಷ್ಟು ವರ್ಷ ಆಯ್ತು ಈಗ ನಿಮಗೆ? 17 ವರ್ಷ ಆಯ್ತು ಸರ್. 17 ವರ್ಷ ಆಯ್ತು. ಹ್ಞೂ. ನಿಮ್ಗೆ ಅಲ್ಲಿ ಕೃಷಿ ಮಾಡಿದ ಅನುಭವ ಇತ್ತ? ಅಲ್ಲೇ ಅಕ್ಕಪಕ್ಕದಾಗ ನಮ್ಮ ದಡಪ್ಪರ ನೋಡಿ ಬಿತ್ತಿ ಪತ್ತಿ ಕೊಡಕ್ಕೆ ಹೋಗಿ ನೋಡಿಕೊಂಡು ಇದನ್ನು ಮಾಡಿವಿ ಸರ್. ಇಲ್ಲಿ ಮತ್ತೆ ನಾ ಹಿರಿಯ ಅಕ್ಕನ ಒಂದ ಮನೆಗೆ ಕೊಟ್ಟೈತೆ ಸರ್. ದೊಡ್ಡಕ್ಕಿನ ಒಂದ ಮನೆಗೆ ಕೊಟ್ಟೈತಲ್ ಸರ್, ಅವ್ರಲ್ಲಿದ್ದ ಅನುಭವ ಕಲ್ತ್ಕೊಂಡಿವಿ ಸರ್. ನಾ ಅಕ್ಕ ತಂಗಿ ಇಲ್ಲೇ ಇದ್ದೀರಿ? ಹ್ಞೂ ಸರ್, ಅಕ್ಕ ತಂಗಿ ಅಣ್ಣ ತಮ್ಮ ಕೊಟ್ಟೈತೆ. ಅಣ್ಣ ತಮ್ಮ ಕೊಟ್ಟಿದ್ದೆ? ಹ್ಞೂ ಸರ್. ಸೊ ಈಗ ನಿಮ್ಮ ಗಂಡನ ಮನೆಯವರೆಲ್ಲ ಕೃಷಿಕರು? ಹ್ಞೂ ಸರ್. ಎಷ್ಟೆಕರೆ ಇದೆ ನಿಮ್ಮಲ್ಲಿ? ಇಲ್ಲಿ 3.5 ಮುಕ್ಕಾಲು ಇರ್ಬೋದು ಸರ್ ಅಷ್ಟೇ. ನಿಮ್ಮ ಗಂಡನ ಅಣ್ಣತಮ್ಮಂದ್ರದ್ದು ಎಲ್ಲ ಸೇರಿ ಅಷ್ಟಿದೆಯಾ ಭೂಮಿ? ಎಲ್ಲರದ್ದು ಸೇರಿ ಅಷ್ಟೈತಿ ಸರ್, ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಬರ್ತೈತಿ. ಒಂದೊಂದು ಎಕರೆ ಬರ್ತದೆ? ಹಂಚ್ಕೊಂಡಿರೋ ಆಗಲೇ? ಇನ್ನೂ ಹಂಚ್ಕೊಂಡಲ್ಲ ಸರ್. ಸೊ ಈಗ ಆ ಮೂರುವರೆ ಎಕರೆಯಲ್ಲಿ ಈಗ ನಿಮ್ಮ ಗಂಡನ ಅಣ್ಣ ತಮ್ಮದ್ರೆಲ್ಲ ಬೇರೆ ಬೇರೆ ಆಗಿದ್ದೀರಾ ಅಥವಾ ಒಟ್ಟಿಗೆ ಇದ್ದೀರಾ? ಎಲ್ಲರೂ ಬೇರೆ ಬೇರೆ ಆಗಿದ್ದಾರೆ. ಭೂಮಿನ ಬೇರೆ ಬೇರೆ ಮಾಡ್ತಾ ಇದ್ದಾರೆ, ಭೂಮಿನ ಬೇರೆ ಬೇರೆ ಮಾಡ್ತಿದ್ದಾರೆ, ವ್ಯವಸಾಯ ಬೇರೆ ಬೇರೆ ಮಾಡ್ತಾ ಎಲ್ಲದೂ ಬೇರೆ ಮಾಡ್ತೀವಿ. ಈಗ ನಿಮ್ಮ ಪಾಲಿಗೆ ಒಂದು ಎಕರೆ ಬಂದಿದೆ? ನಮ್ಮ ಪಾಲಿಗೆ ಒಂದು ಎಕರೆ ಬಂದಿದೆ. ಬಂದಿದೆ. ಈಗ ಒಂದು ಎಕರೆಯಲ್ಲಿ ಏನೇನು ಮಾಡ್ತೀರಮ್ಮ ವಸಂತಮ್ಮ? ಒಂದೊಂದು ಎಕರೆಯಲ್ಲಿ ಒಂದು ವರ್ಷ ಜೋಳ ಬಿತ್ತೀವಿ ಸರ್, ಒಂದು ವರ್ಷ ಮೆಕ್ಕೆಜೋಳ ಹಾಕ್ತೀವಿ ಸರ್, ಒಂದು ವರ್ಷ ತರಕಾರಿ ಮಾಡ್ತೀವಿ ಸರ್. ಅದೇ ಥರ ಮಾಡ್ಕೊಂತ ಮಾಡ್ಕೊಂತ ಒಂದು ಸ್ವಲ್ಪ ಯಾವಾಗ ಬೆಳೆ ಮಕ್ಕ ಒಂದು ಸ್ವಲ್ಪ ಸೋಲ್ ಆಗತ್ತಲ್ಲ ಬೋರ್ ಹಾಕ್ಸಿ ಅಕ್ಕ ಶುರು ಮಾಡಿಬಿಡ್ತೀವಿ ಸರ್, ಸಾಲ ತಂದು. ಒಂದು ಎಕರೆಯಲ್ಲಿ ನೀವು ಬೋರ್ ಹಾಕ್ಸ್ಲಿಕ್ಕೆ ಟ್ರೈ ಮಾಡಿದ್ರಿ? ಹ್ಞೂ ಸರ್. ಅಲ್ಲ ಒಂದು ಸ್ವಲ್ಪ ಮಕ್ಕ ಬಾಡ ತಡ್ಲ ಹಿಂದ್ಗರ್ಸ ನೀರು ಬೇಕು, ನೀರು ಬೇಕಲ್ಲ. ಅಕ್ಕಪಕ್ಕದಲ್ಲಿ ಇಲ್ಲಿ ಯಾರ್ದು ಬೋರಲ್ಲಿ? ಅಕ್ಕಪಕ್ಕದಲ್ಲಿ ಹಿಂದ್ಗರ್ಸ ಕೊಟ್ಟಿದ್ರು ಸರ್, ಒಂದು ವರ್ಷ ಕೊಟ್ಟು ಪಾಪ ಅವರು ನೀವು ಹಿಡ್ಕಡ್ರಿ ಅಂತಂದು ಸಹಾಯ ಮಾಡಿದ್ರು. ಸಹಾಯ ಮಾಡಿದ್ರು ಸರ್ ರಾಮಣ್ಣವ್ರು. ತಿರುಗಿನ ಅಕ್ಕಪಕ್ಕದಲ್ಲಿ ಇದ್ರು ಕೂಡ ಅಂತಾರ ಯಾರು ಕೊಡಾರಲ್ಲ ಸರ್. ನಿಮ್ ಭಾಗದಲ್ಲಿ ಮಳೆ ಅಷ್ಟು ಆಗಲ್ವಾ? ಆಗಲ್ವ ಸರ್. ವರ್ಷ ಎಷ್ಟು ಮಳೆಯ ಸುಗ್ಗಿಯಾಗ ಬಿತ್ತಿದ್ದು ಒಮ್ಮರೆ ಸೂಲಂಗಿ ಇದಕ್ಕೆ ಬಂದೈತೆ ಸರ್ ಮಳೆ. ಕೆಲವು ಸಲ ಜೋಳ ಎಲ್ಲ ಲಾಸ್ ಆಗ್ತದ? ಜೋಳ ಎಲ್ಲ ಲಾಸ್ ಸರ್. ಮೊನ್ನೆ ಮಾಮರ ಅಲಸಂದಿ ಬಿತ್ತಾರ ಸರ್ ನಮ್ಮ ಪಕ್ಕಕ್ಕೆ, ಕುರಿ ಮೇಯಿಸ್ಬಿಟ್ರು ನೀರಿಲ್ಲದಕ್ಕೆ. ನೀರಿಲ್ಲದಕ್ಕೆ ನಾವೇನು ಎಲ್ಲೇ ನಾವು ಬದುಕ್ತೀವಿ? ನಮ್ಮ ತಮ್ಮ ನಮ್ಮ ತಂಗಿ ಎಲ್ಲಿ ಹೋಗಿ ಇದನ್ನು ಮಾಡ್ತಾರ? ಜಾಸ್ತಿ ಹೊರಗಡೆ ದುಡಿಯಾರಲ್ಲ ಅವ್ರು, ಇದ್ರಾಗ ಮಾಡಾರ ಅಂತಂದು ಆ ಥರ ಕುರಿ ಮೇಯಿಸಿ ನಮಗೆ ಇದ್ರಾಗ ಮಾಡ್ಕೊಂಡು ಉಂಟ್ರಿ ನೀವು ಒಂದು ಬೇರೆ ಹೊಲ ಇಡ್ಕಂದ್ರೆ ಸರ್. ಅವ್ರು ಹೌದಾ? ಈಗ ಈಗ ನೀವು ಈಗಿರೋ ಒಂದು ಎಕರೆಯಲ್ಲಿ ತರಕಾರಿಗಳನ್ನು ಹಾಕ್ತೀರಿ? ಹ್ಞೂ ಸರ್ ಹಾಕ್ತೀವಿ. ಅಂದರೆ ಈಗ ನೀವು ಜೋಳ ಹಾಕಿದ ನಂತರ ಇದು ಮಾಡ್ತೀರಾ ಹೇಗೆ ಅದು? ಒಂದೊಂದು ವರ್ಷ ಜೋಳ ಹಾಕ್ತಿರ್ತೀವಿ ಸರ್, ಒಂದೊಂದು ವರ್ಷ ತರಕಾರಿ. ಹಿಂದ್ಗರ್ಸ ಮೆಕ್ಕೆಜೋಳ ಹಾಕಿವಿ ಸರ್. ಹಿಂದ್ಗರ್ಸ ಮೆಕ್ಕೆಜೋಳ ಹಾಕಿದ್ರು ಕೂಡ ರಾಮಣ್ಣವ್ರು ನೀರು ಕೊಟ್ಟಕ್ಕೆ 15,000 ಆತ ಸರ್ ಲಾಭ ಬಂತು. ಲಾಭ ಎಲ್ಲ ಖರ್ಚು ಗಿರ್ಚು ಎಲ್ಲ ತೆಗೆದು ನಮಗೆ ಉಳಿದದ್ದೇ 2,500 ಸರ್. ಹೌದಾ? ಹ್ಞೂ ಸರ್. ಅಂದ್ರೆ ಇಳುವರಿ ಅಷ್ಟಾಗ್ಲಿಲ್ವಾ? ಇಳುವರಿ ಅಷ್ಟಾಗ್ಲಿಲ್ಲ ಸರ್. ನೀರು ಬೇಕು, ನೀರಿನ ಕೊರತೆ, ನೀರಿನ ಕೊರತೆ ಇಲ್ಲಿದ್ದಲ್ಲ ಅಷ್ಟಿದಾತ್ ಸರ್. ಓಹೋ ಹೋ. ಅಂದ್ರೆ ಈಗ ನಿಮ್ಗೆ ಕೃಷಿಯಲ್ಲಿ ಎಷ್ಟೇ ಶ್ರಮ ಹಾಕಿದ್ರು ನೀರಿನ ಸಮಸ್ಯೆಯಿಂದ ನೀವೇನು ಲಾಭ ಮಾಡ್ಲಿಕ್ಕೆ ಆಗ್ತದೆ? ನೀರಿನ ಸಮಸ್ಯೆ ಇಲ್ಲಿದ್ದಲ್ಲೇ ಏನು ಲಾಭ ತಗನಂಗಲ್ಲ ಸರ್. ನಾವು ಬರೀ ನೀರು ನೀರು ನೀರಿನ ಸರ್. ನಾವು ಜಾಸ್ತಿ ಎಲ್ಲೇನ ಕೆಲ್ಸಕ್ಕೆ ನಮಗೆ 120 ರೂಪಾಯಿ ಕೂಲಿ ಕೊಡ್ತಾರೆ. ಕೂಲಿ ಕೊಡ್ತಾರೆ ಸರ್. 120 ರೂಪಾಯಿ ಕೂಲಿ ಕೊಟ್ರೆ ಬೇರೆ ಹೊಲ್ದಾಗ ಹೋದ್ರೆ ನಮ್ಮ ಒಂದಿಷ್ಟು ನೀರು ಬಿದ್ದಿದ್ರೆ ನಮ್ಮ ಹೊಲ್ದಾಗ ಎಷ್ಟರಾಗ ಬದುಕ್ತಿದ್ವಿ ಅಲ್ಲ ನಾವು ಅನ್ನೋ ಒಂದು ಆಸೆ ಆಸೆ ಸರ್. ಎಲ್ಲೇನ ಹೋಗಿ ಒಂದು ಸ್ವಲ್ಪ ನೀರು ಜಾಸ್ತಿ ಬೀಳಲ್ಲಿ ಕೆಲ್ಸಕ್ಕೆ ಹೋಗಿವಿ ಅಂದ್ರೆ ಅದ ಗುಂಗ ಇರ್ತಿರ್ತೈತಿ. ಎಷ್ಟು ಸಾಲ ಮಾಡಿದ್ವಿ ನಮ್ಮ ಗಂಗಮ್ಮ ನಮಗೆ ಬರಲಿಲ್ಲ ಇಷ್ಟು ಇದಲ್ಲ ಅಂತಂದು ಜನ್ಮಕ್ಕೆ ಒಂದೊಂಥರ ಬ್ಯಾಸರ ಅನಿಸ್ಬಿಡ್ತೈತೆ. ಬೋರ್ ಹಾಕ್ಸೋ ಪ್ರಯತ್ನ ಎಲ್ಲ ಮಾಡಿದಿರಿ? ಎಲ್ಲ ಪ್ರಯತ್ನ ಮಾಡಿ ಸರ್. ಒಂದು ಎಕರೆಗೆ ಒಟ್ಟು ಅವ್ರ ಅಣ್ಣ ತಮ್ಮಳು ಬೋರ್ ಹಾಕ್ಸ್ತೀರಿ ಅಂದ್ಬಿಟ್ರೆ ನಮ್ಮ ಮನೆಯವ್ರ ಸಾಲ ತಂತಂತಂದು 9 ಬೋರ್ ಹಾಕ್ಸ್ಯಾರ ಸರ್. 9 ಕಡೆನೂ ಒಂದು ಹನಿ ನೀರು? ಒಂದು ಹನಿ ನೀರಿಲ್ಲ. ಅಂದ್ರೆ ಈಗ ನೀರು ನೋಡೋರು ಪರ್ಫೆಕ್ಟ್ ಹೇಳಿಲ್ವಾ ಹೇಗೆ ಅದು? ನೀರು ಬೀಳ್ತೈತಿ ಅಂತಂದು ಹೇಳ್ತಾರೆ ಸರ್. ಇಷ್ಟಾಗ ಬೀಳ್ತೈತಿ, 80 ಅಡಿಗೆ ಬೀಳ್ತೈತಿ, ಅಷ್ಟಾಗೆಲ್ಲ ಬೀಳ್ತೈತಿ ಅಂತಂದು ಹೇಳ್ತಾರೆ ಸರ್. ಆ ಥರ ಎಲ್ಲದು ಕೇಳಿ ಇದನ್ನು ಮಾಡಿದ್ರು ಕೂಡ ನೀರು ಬೀಳಂಗಲ್ಲ ಸರ್. ಅಲ್ಲಿ ಸಾಲ ತರೋದು ಬೋರ್ ಹಾಕ್ಸೋದು ಬಡ್ಡಿಗೆ ದುಡಿಯೋದು ಆಗೈತೆ ಸರ್ ನಮ್ಮ ಜೀವನ. ಇಷ್ಟೆಲ್ಲ ಸಾಲ ಎಲ್ಲಿಂದ ತರ್ತೀರಿ? ಹೊರಗಡೆ ಖಾಸಗಿ ವ್ಯಕ್ತಿಗಳಿಂದ ತರ್ತಿರು? ಸಂಘ ಸ್ತ್ರೀ ಶಕ್ತಿ ಸಂಘಗಳು ಇದಾವೆ, ಎಲ್ಲಿ ಇದು ಮಾಡ್ತೀರಿ ನೀವೆಲ್ಲ ಸರ್? ಮೊನ್ನೆ ಮಹಿಳೆಯರ ಸಂಘ ಅಂತಂದು 50 ರೂಪಾಯಿ ಚೀಟಿ ಕಟ್ತಾರಲ್ಲ ಸರ್, ಅದ್ರಾಗ 10,000 ತಗೊಂಡು ಬಡ್ಡಿ ಕಟ್ಕೊಂತ ಹೋಗ್ತೀವಿ ಸರ್. ಈಗ ಈಗ ತರಕಾರಿ ಶುರು ಮಾಡಿದಿರಿ? ಈಗ ತರಕಾರಿ ಶುರು ಮಾಡಿದ್ವಲ್ಲ ಸರ್. ಈಗ ಗಂಡು ಮಕ್ಕಳಿಗೆ ಕೆಲಸ ಇಲ್ಲ, ಹೆಣ್ಣು ಮಕ್ಕಳಿಗೆ ಕೆಲಸ ಇಲ್ಲ, ತಾಯಿ ಮಗಳು ಅದ್ರಾಗ ಜೀವನ ಮಾಡ್ತೀವಿ ಸರ್. ಮತ್ತೆ ನಿಮ್ಮನೆಯವರು ಕೃಷಿಯಲ್ಲಿ ಮಾಡ್ತಾರ? ಎಲ್ಲದ ಅದ್ರಾಗ ಮಾಡ್ತಾರೆ, ಮಾಡ್ಕೊಂಡು ಗಂಡ ಹೆಂಡತಿ ಮಕ್ಕಳು ಎಷ್ಟಿದ್ದಾರೆ? 3 ಅದಾರ ಸರ್. 3 ದೊಡ್ಡವರು ಇದಾರ ಸಣ್ಣವರು ಇದ್ದಾರೆ? 2 ಗಂಡು ಮಕ್ಕಳು ಸರ್, ಹೆಣ್ಮಗಳ ಇರೇಕಿ ಸರ್. ಹೆಣ್ಮಗಳು ಓದಿದಾರ? ಓದ್ತಾ ಇದಾರ? 9ನೇ ಕ್ಲಾಸ್ ಓದಿಲ್ಲ ಸರ್. SLC ಬಿಡಿಸ್ಬಿಟ್ಟಿವಿ ಸರ್. ನೀವೇ ಬಿಡಿಸ್ಬಿಟ್ರಿ? ನಾವೇ ಬಿಡಿಸ್ಬಿಟ್ಟು. ಯಾಕೆ? ಯಾಕಂದ್ರೆ ಈಗ ಮನೆಯಾಗ ನಾವೀಗ ಕೂಲಿ ಕೆಲಸಕ್ಕೆ ಇದಕ್ಕೆಲ್ಲ ಹೋಗಕ್ಕೆ ಹಚ್ಚಿಬಿಟ್ಟಿವಿ ಸರ್. ಒತ್ತಡ ತಪ್ಪಿ ಬಂದ್ಬಿಟ್ಟಿವಿ. ಹೋಗಿ ಬಂದು ಒಬ್ಬರ ನಮಗೆ ಆರಾಮ್ ದಪ್ಪೆ ದಪ್ಪ ಅದ, ಹೋಗಿ ಬಂದು ಮಾಡೋದಾಗಲ್ಲ ಅಂತಂದು ಬಿಡಿಸ್ಕೊಂಬಿಟ್ಟಿವಿ ಸರ್. ಮನೇಲಿ ಬಿಡಿಸಿದ್ವಿ, ಬಿಡಿಸ್ಕೊಂಡಿವಿ ಸರ್. ಈಗ ಹುಡುಗಿ ಮನೆ ಕೆಲಸ ಮಾಡಿಕೊಂಡು ನಿಮ್ಮ ಜೊತೆಗೆ ನಮ್ಮ ಜೊತೆಗೆ ಕೆಲ್ಸಕ್ಕೆ ಬರ್ತಾರೆ ಸರ್. ಗಂಡು ಮಕ್ಕಳು? ಗಂಡು ಮಕ್ಕಳು 2 ಅದಾರ ಸರ್. ಒಬ್ಬನು ಹಾಸ್ಟೆಲ್ ಆಗದನ್ ಸರ್. ಹಾಸ್ಟೆಲಲ್ಲಿ ಹಾಕಿದ್ರಿ? ಹ್ಞೂ ಸರ್. 9ನೇ ಕ್ಲಾಸ್ ಓದ್ತಾನೆ ಸರ್. ಹ್ಞೂ. ಸಣ್ಣ ದೂರಾಗ ಹೋಗ್ತಾನೆ? ದೂರಲ್ಲ ಓದ್ತಾನೆ. ಆತ ಎಷ್ಟನೇ ಕ್ಲಾಸ್ ಓದ್ತಾನೆ ಮಗ? 6ನೇ ಕ್ಲಾಸ್ ಓದ್ತಾನೆ ಸರ್. ಮತ್ತೆ ಇದು ತಾರತಮ್ಯ ಅಲ್ವಾ, ಗಂಡು ಮಕ್ಕಳಿಗೆ ಹಾಸ್ಟೆಲ್ಗೆ ಹಾಕಿ ಓದಿಸೋದು, ಹೆಣ್ಮಕ್ಳಿಗೆ ಶಾಲೆ ಬಿಡಿಸೋದು. ಹೆಣ್ಮಕ್ಳು ಅಂದ್ರೆ ಸಹ ನಾನು ಎಲ್ಲೇನ ಹೋಗಿ ಬಂದ್ರು ಕೂಡ ನಮ್ಮ ಮನೆ ಕೆಲಸ ಎಲ್ಲ ಮಾಡಿಕೊಂಡ ನಮ್ಮ ದನ್ಕಂಬಂದಾಳ ಅಂತಂದ ಕನಕ ರುಡ್ತೈತೆ ಅಲ್ಲ ಸರ್. ಮಗಳು ಚೆನ್ನಾಗಿ ಓದ್ತಾ ಇದ್ಲ? ಮಗಳು ಬೇಸ್ ಓದ್ತದಲ್ಲ ಸರ್. ಓದಿಸ್ಬೇಕಾಗಿತ್ತಲ್ಲ, ಓದಿಸ್ಬೇಕಾಗಿತ್ತು ಸರ್. ನಾ ಮಗಳು ಏನಂದ್ಲೆ ನಮ್ಮವ್ಗೆ ಆರಾಮ್ ದೆಪ್ಪೆ ದಪ್ತೈತಿ, ನಾನು ಶಾಲೆಗೆ ಹೋಗಿ ಬಂದು ಇದನ್ನ ಮಾಡಿ ನಮ್ಮವ್ ಮಕ್ಕಂದ್ರೆ ನಮ್ಮನ್ನ ಯಾರು ನೋಡ್ತಾರ ಅಂತಂದು ಬಿಟ್ಬಿಟ್ಲು ಸಾಕೇಟಿ. ಈಗ ನಿಮ್ಮ ಒಂದು ಎಕರೆ ಒಳಗೆ ತರಕಾರಿ ಏನೇನು ಹಾಕಿದ್ರಿ ಈಗ? ಈಗ ಈಗ ಜವಳಿ ತಮಾಟಿ ಐತೆ, ಚವಳಿಕಾಯಿ, ತಮಾಟಿ, ತಮಾಟೆ ಹಣ್ಣು, ಒಂದಿಷ್ಟು ಮೆಣಸಿನ ಗಿಡ ಐತೆ. ಟಮಾಟಿ ಈಗ ಇಳುವರಿ ಬಂದಿದೆ, ಆದರೆ ಬೆಲೆ ಇಲ್ಲ. ಬೆಲೆ ಇಲ್ಲ ಸರ್. ಈಗ ಸಾಮಾನ್ಯವಾಗಿ ಒಂದು ಎಕರೆ ಒಳಗಡೆ ಟಮಾಟಿ ಹಣ್ಣು ಬೆಳಿಬೇಕನ್ನೋದಾದ್ರೆ ಈ ಭೂಮಿನೆಲ್ಲ ಯಾವ ರೀತಿ ನೀವು ಆರೈಕೆ ಮಾಡ್ಕೊಳ್ಬೇಕು, ಏನೇನು ಮಾಡ್ತೀರಿ ಸ್ಟಾರ್ಟಿಂಗ್ ಎಲ್ಲ? ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಸಡೆ ಕಟ್ಟಿ ಟಿಲ್ಲರ್ ಓಡಿಸ್ತೀವಿ ಸರ್. ಒಂದು ವಾರ ಎರಡು ವಾರ ಬಿಟ್ಟು ಟಿಲ್ಲರ್ ಓಡಿಸಿ ಬಿಸಿಲು ತಿನ್ನಕ್ಕ ಬಿಡ್ತಿರ್ತೀವಿ ಸರ್. ಮತ್ತೆ ಬಿಸಿಲು ತಿಂದಿನ ಸಾಲು ಹೊಡೆದು ಅಗೆ ಹಚ್ತಿರ್ತೀವಿ. ಅಗೆ ಹಚ್ತೀರಿ? ಈ ಅಗೆ ಎಲ್ಲ ನೀವೇ ಮಾಡ್ಕೊಂತೀರಾ? ಟೊಮಾಟೆ ಹಣ್ಣಿನ ಸಸಿ ಇಲ್ಲ ಸರ್, ಸಸಿ ತಂದು ಹಚ್ತೀವಿ ಸರ್. ನಾವು ನರ್ಸರಿಯಾಗ ಆಗಿ ತಮ್ಮಲ್ಲಿ ತರ್ತೀರಿ? ಕೆಂಚಟ್ನಳ್ಳಿಯಾಗಿ ತಮ್ಮಂದ ಅಲ್ಲೇ ತರ್ತೀರಿ? ಹ್ಞೂ ಸರ್. ಅಲ್ಲೇ ತರ್ತೀವಿ. ಅವುಗಳ ಆಯ್ಕೆ ಎಲ್ಲ ಹೇಗೆ ಮಾಡ್ಕೊತೀವಿ, ಇದು ಚೆನ್ನಾಗಿ ಬರ್ತದೆ ಇಳುವರಿ ಅನ್ನೋವಂಥದ್ದನ್ನು ಹೆಂಗೆ ನೀವು ಗುರುತಿಸ್ಕೊಳ್ತೀರಿ, ವಿಶ್ವಾಸ ಹೇಗೆ ತೊಗೊಳ್ತೀರಿ? ವಿಶ್ವಾಸ ಹೆಂಗ್ ತಗಂತೀವಿ ಅಂದ್ರೆ ಸರ್, ಇದು ಈ ಉಪ್ಪು ಹಾಕಿದ್ರೆ ಇದು ಬರ್ತೈತಿ. ಈಗ ಎರೆಹುಳ ಗೊಬ್ಬರ ಮಾಡ್ಕೊಂತೀವಿ ಸರ್. ನಾವು ನೀವೇ ಮಾಡ್ಕೊಂತೀರ? ನಾವು ಒಂದು ಸ್ವಲ್ಪ ಕುಶಲಕ್ಕಿ ಕಡೆಯಲ್ಲಿದ್ದ ಔಜು ಕಟ್ಟಿಸ್ಕೊಟ್ಟಾರ ಸರ್. ಹೌದಾ? ಅದ್ರಾಗ ಕಸ ಪಸ ಹಾಕಿ ಎಲ್ಲ ತ್ಯಾಜ್ಯ ಅದ್ರಲ್ಲಿ ಹಾಕ್ತೀರಿ? ಹ್ಞೂ ಸರ್. ಅದ್ರಾಗ ಹಾಕಿ ತಮಾಟಿಗೆ ಹಾಕಿವಿ ಸರ್, ಅಷ್ಟು ಚೆನ್ನಾಗಿ ಬಂದೈತಿ ರೇಟ್ ಅಲ್ಲ. ನೋಡ್ರಿ, ರಾಸಾಯನಿಕ ಇನ್ನು ಬಳಸಲ್ಲ ನೀವು ಔಷಧಿಗಳು? ಇಲ್ಲ ಸರ್, ಅಷ್ಟೊಂದು ಇದನ್ನ ಬಳಸಲ್ಲ. ಈ ಬಡ್ಡಿಗೆ ಒಂದ ಇದನ್ನ ಹಾಕಿವಿ ಸರ್, ಎರೆಹುಳ ಗೊಬ್ಬರ ಹಾಕಿವಿ. ಎರೆಹುಳ ಗೊಬ್ಬರ ಹಾಕಿವಿ, ಡಿ ಎ ಪಿ ಉಪ್ಪು ಒಂದ್ ಚೀಲ ಹಾಕಿವಿ ಸರ್. ಹಾಕಿದ್ರಿ? ಅದನ್ನು ಸ್ವಲ್ಪ ಭಾಗದಲ್ಲಿ ಹಾಕಿ ಬಳಸಿದ್ರಿ? ಇದು ಎರೆಹುಳ ಗೊಬ್ಬರ ಡಿ ಎ ಪಿ ಉಪ್ಪು ಕಲಿಸಿ ಹಾಕಿದ್ರ ಆ ತರ ಹಾಕಿದೆ. ಓಹೋ, ಬ್ಯಾಲೆನ್ಸ್ ಆಗಿದೆ. ಟೊಮಾಟೊ ಚೆನ್ನಾಗಿ ಬಂದಿದೆ ಸಲ? ಹ್ಞೂ ಸರ್, ಟೊಮಾಟೊ ಚೆನ್ನಾಗಿ. ರೇಟ್ ಇಲ್ಲ? ರೇಟ್ ಇಲ್ಲ ಸರ್. ಈಗ ಒಂದು ಸಲ ಟೊಮಾಟೊ ನಿಮಗೆ ಬೆಳೆ ಕೊಡ್ಲಿಕ್ಕೆ ಶುರು ಆಯ್ತಂದ್ರೆ ಎಷ್ಟು ತಿಂಗಳವರೆಗೂ ಸಿಗುತ್ತೆ? 4 ತಿಂಗಳವರೆಗೆ ಸಿಗುತ್ತೆ. 4 ತಿಂಗಳು ಇಳುವರಿ ಬರ್ತಾನೆ ಇರ್ತದೆ? ಬರ್ತಾನೆ ಇರ್ತೈತೆ ಸರ್. ನಾವು ಹೆಂಗ ಒಂಥರ ಮಕ್ಕಳು ಜೋಪಾನ ಮಾಡಿದಂಗೆ ಸರ್. ಅದ್ರಾಗ ಕಳೆ ತೆಗಿಯೋದು, ನೀರು ಕಟ್ಟೋದು, ಒಂದು ಹಣ್ಣು ಕೆಟ್ಟರು ಕೂಡ ನನ್ನ ಕಡೆಗೆ ಹೋಗೋದು, ಎಲ್ಲ ಥರ ಅದಂಗ ಮಾಡ್ಬೇಕು ಸರ್. ನಾವು ಮಕ್ಕಳದೇ ಇರಬೇಕು. ಹ್ಞೂ ಸರ್, ಅದ್ರಾಗ ಇದ್ದೇ ಇರ್ಬೇಕು ಸರ್. ಮಕ್ಕಳನ್ನ ಹೆಂಗೆ ಪಾಲನೆ ಮಾಡ್ತೀರಿ? ಹ್ಞೂ ಸರ್. ಹಂಗೆ ಆ ಟೊಮಾಟೊ ಗಿಡಗಳನ್ನ ಪಾಲನೆ ಮಾಡಬೇಕು, ಹಂಗೆ ಇದನ್ನ ಮಾಡ್ಕೊಂತಂದಲ್ಲೇ ಹೋಗ್ಬೇಕು ಸರ್. ಟೊಮಾಟೊ ಬೆಳೆಗೆ ಯಾವ ಥರದ ಕಾಯಿಲೆಗಳು ಬರ್ತವೆ ಹೆಚ್ಚಾಗಿ? ಟೊಮಾಟಿ ಕಾಯಿಲೆಗೆ ಒಂದ್ಸಲ ಬೂದು ರೋಗ ಅಂತ ಬರ್ತೈತೆ ಸರ್. ಯಾವ ಹಂತದಲ್ಲಿ ಬರ್ತದೆ ಅದು? ಚಳಿಗಾಲಕ್ಕೆ ಬರ್ತೈತೆ ಸರ್. ಈ ದಿನಕ್ಕೆ ಅದು ಹಂಗೆ ಕಂಟಿನ್ಯೂ ಬರ್ತಾ ಇರ್ತದೆ? ಚಳಿಗಾಲಕ್ಕೆ ಯಾವಾಗಲೂ ಬರ್ತದ? ಚಳಿಗಾಲಕ್ಕೆ ಯಾವಾಗಲೂ ಬರ್ತದೆ. ಬೂದಿ ರೋಗ? ಬೂದಿ ರೋಗ ಏನದು, ಹೆಂಗೆ ಅದ್ರ ಲಕ್ಷಣ ಏನಮ್ಮ? ಅದು ತಂಡಿ ಬರ್ತಕ್ಕ ಬೂದಿ ರೋಗ ಬೀಳ್ತೈತಿ ಅಂತಾರೆ ಸರ್. ಅಲ್ಲ, ಅದು ಏನಾಗ್ತದೆ ಗಿಡಕ್ಕೆ? ಏನಾಗ್ತದೆ ಗಿಡಕ್ಕೆ? ಏನಾಗ್ತೈತಿ ಅಂದ್ರೆ ಸರ್, ಗಿಡ ಅಷ್ಟು ಕರ್ರಗಾಗಿ ಮಕ ಬಾಡಿ ನಿಂತ್ಕೊಂಡ್ಬಿಡ್ತೈತಿ ಸರ್. ಒಂಥರ ಒಲಿ ವಚ್ಚಿದ ಬೂದಿ ತೆಗೆದಿರ್ತೀವಿ ಅಲ್ಲ, ಆ ಥರ ಇರ್ತೈತಿ. ಹಂಗಾಗ್ತದ? ಹ್ಞೂ ಸರ್. ಏನು ಮಾಡ್ತೀರಾ ಹಂಗಾದಾಗ? ಹಂಗಾದಾಗ ಇದು ಎಲ್ಲಿ ಹರ್ಕೊಂಡು ಹೋಗಿ ಅಂಗಡಿಗೆ ಹೋಗಿ ಔಷಧ ಹಿಂಗಾಗೆ ಐತಿ ಕೊಡ್ರಿ ಅಂದ್ರೆ ಅವರು ಔಷಧ ಕೊಡ್ತಾರೆ ಸರ್. ಅದ ಔಷಧನ ಹೊಡೆದ್ರೆ ಅದ್ರಕ್ಕೆ ಶಾಂಪ್ ಹಾಕಿ ಹೊಡೆದ್ರೆ ಚೆನ್ನಾಗಾಕೈತಿ. ಹಂಗೆ ಮಾಡ್ತೀರಿ? ಹ್ಞೂ ಸರ್, ಹಂಗೆ ಮಾಡ್ತೀವಿ. ಅದಕ್ಕೇನು ಖರ್ಚು ಜಾಸ್ತಿ ಆಗ್ತದಾ ಔಷಧಿಗೆ? ಅದಕ್ಕೆ ನಾವು 4G ಎಣ್ಣೆ ತಂದು ಹೊಡೆದ್ರೆ 500. ನಾವು ಎಣ್ಣೆ ಎಷ್ಟು 10,000 ಗಟ್ಟಲೆ ತಗೊಂಬಂದ್ರು ಕೂಡ ಹೊಡಿತಿರ್ತಾರೆ. ಹೊಡಿಬೇಕು? ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಿ ಅದನ್ನ? 5 ಎಮ್ಎ ಅಲ್ಲ, ನಾವು 2 ಮುಚ್ಚಳನ ಹಾಕ್ತಿರ್ತಾರೆ ಸರ್. ಒಂದು ಕ್ಯಾನ್ ಇದಕ್ಕೆ? ಹ್ಞೂ ಸರ್. ಅದು ಸ್ಪ್ರೇ ಮಾಡಿದಾಗೆ ಕಮ್ಮಿ ಆಗ್ತದೆ. ಎಷ್ಟು ಸಲ ಸ್ಪ್ರೇ ಮಾಡಬೇಕಮ್ಮ ಅದು ರೋಗ ಹೋಗ್ಬೇಕಂದ್ರೆ? ಅದು ರೋಗ ಹೋಗೋವರೆಗೆ ಇದನ್ನ ಮಾಡ್ಕೊಂತಾನೆ ಇರ್ಬೇಕು ಸರ್. ದಿನಾಲು? ಹ್ಞೂ. ಇದು ವಾರದಾಗ 2-3 ಸಲ ಎಣ್ಣೆ ಹಿಡ್ದೈತೆ ಇರ್ಬೇಕು ಸರ್. ಸರಿ, ಮತ್ತೆ ಬೇರೆ ಏನು ಕಾಯಿಲೆ ಬರ್ತದೆ ಟೊಮಾಟೊ ಬೆಳೆಗೆ? ನೀರು ಜಾಸ್ತಿ, ನಾವು ನೀರು ಜಾಸ್ತಿ ಕಟ್ಟಿತಂದ್ರ ಇದಾತಂದ್ರೆ ಸರ್, ಒಂಥರ ಹಣ್ಣು ನೆಲಕ್ಕೆ ಕುಂತು ಹಣ್ಣು ಕೆಟ್ಟು ಹುಳ ಬೀಳ್ತೈತೆ ಸರ್. ಓಹೋ, ಹಣ್ಣಿಗೆ ಹುಳ ಬೀಳ್ತದೆ? ಹಣ್ಣಿಗೆ ಹುಳ ಬೀಳ್ತೈತೆ. ಓಹೋ, ಯಾಕೆ ಬರ್ತದೆ ಅಂತ ಏನಾದರೂ ನಿಮ್ಗೆ ಯೋಚನೆ ಮಾಡಿದ್ರೆ? ಅದಕ್ಕೆ ಯಾಕೆ ಹಣ್ಣು ಕೆಡ್ತೈತಲ್ಲ, ಏನು ತಂದು ಹೊಡಿಬೇಕು ಅನ್ನೋದು ಗೊತ್ತಾಗವಲ್ತಲ್ಲ ಅಂತಿರ್ತೀವಿ ಸರ್. ಅವಾಗ ಎಂತ ನಿಮ್ಮಂಥವ್ರೆಲ್ಲ ಹೇಳಿದಾಗ ಸರ್, ಈವೇನಿ ತಂದು ಹೊಡಿಬೇಕು, ಈವೇನಿ ತಂದು ಹೊಡಿಬೇಕಂದಾಗ ಅವಾಗ ಉಳಿದೇನಿ ತಮ್ಮಂದು ಹೊಡಿತಿರ್ತ ಸರ್. ಹುಳ ಭಾರಿ ಕಂಟ್ರೋಲ್ ಆಗೋದು ಕೊಡ್ರಿ ಅಂತಂದು ಹೋಗಿ ಕೇಳಿ ಎಣ್ಣೆ ಹೊಡಿತಿರ್ತೀವಿ. ಅದಕ್ಕೆ ನಿಯಂತ್ರಣ ಆಗ್ತದೆ? ಹ್ಞೂ ಸರ್, ಹಾಕೈತಿ, ಕಂಟ್ರೋಲ್ ಆಗ್ತದೆ, ಕಂಟ್ರೋಲ್ ಆಗ್ತದೆ. ಅಂದ್ರೆ ಈಗ ಟೊಮಾಟೊ ಗಿಡಕ್ಕೆ ಬೂದು ರೋಗ ಬರ್ತದೆ, ಆಮೇಲೆ ಕಾಯಿ ಬಿಟ್ಟಾಗೆ ಹುಳುಗಳು ಬೀಳ್ತವೆ, ಮತ್ತೆ ಬೇರೆ ಏನ್ ಸಮಸ್ಯೆ ಬರ್ತದೆ ಟೊಮಾಟೊ ಬೆಳೆಗೆ? ಟೊಮಾಟೊ ಏನ್ ಸಮಸ್ಯೆ ಬರಲ್ಲ ಸರ್, ಅಷ್ಟೇ ಸಮಸ್ಯೆ. ಎರಡು ಮೇನ್ ಸಮಸ್ಯೆ. ಇವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿಬಿಟ್ರೆ ಚೆನ್ನಾಗಿ ಬರ್ತದೆ. ಹ್ಞೂ ಸರ್, ಬರ್ತದೆ. ಈ ಪ್ರತಿ ಸಲನೂ ಈ ಸಮಸ್ಯೆ ಮುಂದುವರಿತಾನೆ ಹೋಗ್ತದ? ಪ್ರತಿ ಸಲನೂ ಅದೇ ಇದನ್ನ ಇರ್ತೈತೆ ಸರ್. ಒಂದ್ಸಲ ನಿಯಂತ್ರಣ ಮಾಡಿದ್ರೆ ಅಂದ್ರೆ ಮುಂದೆ ಅದನ್ನ ಮುಂದೆ ಬರ್ಲಾರ್ದಂಗೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಿದ್ರೆ ಹೇಗೆ? ಇದನ್ ಬಿಟ್ಟು ಮತ್ತೆ ಯಾವ್ದ ಫಲವನ್ನ ಮಾಡ್ಬೇಕಲ್ಲ, ಬೇರೆ ಬೆಳೆ ಮಾಡ್ಬೇಕಲ್ಲ ಅನಸ್ತೈತೆ ಸರ್. ಸರಿ, ಈಗ ಟೊಮಾಟೊ ಇಳುವರಿ ಎಷ್ಟು ದಿನದಿಂದ ಶುರು ಆಗ್ತದೆ ಅಂದ್ರೆ, ಈಗ ಅಗೆ ಮಾಡಿರ್ತೀರಿ ಎಷ್ಟು ದಿನದಿಂದ ಶುರು ಆಗ್ತದೆ? ಒಂದು ತಿಂಗಳು ಆಗಿರ್ತವೆ ಸರ್, ನಾವು ತಂದು ಹಚ್ಚಿದಾಗ ಒಂದು ತಿಂಗಳು ಇರ್ತವೆ ಸರ್ ಆಗಿ, ಅದು ನಾವು ಹಚ್ಚಿ 3 ತಿಂಗಳಿಗೆ ಬರ್ತೈತೆ. ಓ, ಅಲ್ಲಿಂದ ಅಲ್ಲಿಂದ 3 ತಿಂಗಳಿಂದ ನಿಮಗೆ ಇಳುವರಿ ಶುರು ಆಗ್ತದೆ? ಹ್ಞೂ ಸರ್. 3 ತಿಂಗಳು ಆರೈಕೆ ಮಾಡಬೇಕು? 3 ತಿಂಗಳು ಹಂಗೆ ಆರೈಕೆ ಮಾಡ್ಬೇಕು ಸರ್. ಅದಕ್ಕೆ ಉಪ್ಪು ಹಾಕೋದು, ಎಣ್ಣೆ ಹೊಡಿಯೋದು, ಗೊಬ್ಬರ ಹಾಕೋದು, ಕಳೆ ತೆಗೆಯೋದು, ಅದೆಲ್ಲ ಮಾಡ್ತಾ ಇರಬೇಕು. ಅದೆಲ್ಲ ಮಾಡ್ತಾ ಇರ್ಬೇಕು ಸರ್. ಈಗ ಕಳೆ ನಿರ್ವಹಣೆಗೆ ನೀವೇ ಕೆಲಸ ಮಾಡ್ಕೊತೀರಾ, ಆಳು ಹಚ್ತೀರಾ, ಹೇಗೆ? ನಾವ ಮನೆಯವರ ಮೂವರು ಮಾಡ್ಕೊಂತಿರ್ತೀವಿ ಸರ್, ಮಾಡಿ ಮಾಡಿ ಸಾಕಾಗಿಂದ ಆಳು ಕರ್ಕೊಂತಿರ್ತೀವಿ ಸರ್. ಹೌದು. ನಿಮ್ಮಲ್ಲಿ ಮನೆ ಕೆಲಸದಾಗ ಎಲ್ಲರೂ ಕುಂತ್ಕೊಂಡಿರ್ತೀವಿ ಅಲ್ಲ, ಆಳಿಗೆ ದುಡ್ಡು ಕೊಡೋಕೆ ಬೇಕಲ್ಲ ಸರ್. ನಾವ ಜಾಸ್ತಿ ಮಾಡ್ಕೊಂಬಿಡ್ತೀವಿ ಸರ್, ಮಗಳು ನಾವು ನಮ್ಮ ಮನೆಯವರು ಮಾಡ್ಕೊಂಬಿಡ್ತೀವಿ ಸರ್. ಕಳೆ ನಿರ್ವಹಣೆ ಅಂದ್ರೆ ನೀವು ಕಳೆ ತೆಗಿತೀರಿ? ಹ್ಞೂ ಸರ್. ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಈ ಕಳೆನೆ ಬರಬಾರ್ದು ಅಂತೇಳಿ ಔಷಧಿ ಎಲ್ಲ ಹೊಡಿತಾರ? ಕಳೆ ಹೊಡಿತೀರ ಹಂಗೇನಾದ್ರು? ಇಲ್ಲ ಸರ್, ಹೊಡೆಯಲ್ಲ. ನಾವ ಇರ್ತೀವಲ್ಲ, ನಾವ ತಕ್ಕೊಳ್ಳೋದು ಇದನ್ ಮಾಡೋದು, ಎಣ್ಣೆ ಹೊಡೆಯೋದಕ್ಕಿಂತ ಹೊಲ್ದಾಗ ಮಾಡ್ಕೊಂಡ್ರೆ ಇದಾಕೈತಿ ಬಿಡ ಅಂತ ಸುಮ್ಮನೆ. ಕಳೆನಾಶಕ ಬಳಸೋದಿಲ್ಲ? ಇಲ್ಲ ಸರ್, ಬಳಸಲ್ಲ. ಸೊ ಈಗ ನಿಮ್ಮ ಈ ಟೊಮೊಟೊ ಬೆಳೆ ಏನಿದೆಯಲ್ಲ, ಈಗ ಇಳುವರಿ ಚೆನ್ನಾಗಿ ಬಂದಿದ್ದೀನಿ ಅಂತ ಹೇಳ್ತಿದ್ರೆ, ಆದ್ರೆ ಬೆಲೆ ಬಿದ್ದಿದೆ ಅಂತ ಹೇಳ್ತೀರಿ, ನೀವು ಯಾವಾಗಾದ್ರೂ ಉತ್ತಮ ಬೆಲೆ ತಗೊಂಡಿರೋದು ನೆನಪಿದೆಯಾ? ಯಾವಾಗ ತಗಂದಿಲ್ಲ ಸರ್, ನಾವು ಏನೇನ ಮಾಡಕ್ ಹೋಗ್ಲಿ ಬರೀ ಇದ ಪ್ರಾಬ್ಲಮ್ ಸರ್. ಯಾಕೆ ನೀವು ಹಿಂಗ ಯೋಚನೆ ಮಾಡೋದಿಲ್ಲ ಅಂದ್ರೆ, ಬೆಲೆ ಚೆನ್ನಾಗಿ ಬಂದಾಗೆ ನೋಡೋಣ, ಬೆಳೆ ಬೆಳೆಯೋಣ. ನಾವು 4 ರಂತೆ ಮಾಡ್ಬೇಕಲ್ಲ, 4 ರಂತೆ ದುಡಿಬೇಕಲ್ಲ ಅನ್ನೋದು ಆಸೆ ಸರ್ ನಮಗೆ ಅಷ್ಟೇ. ಇದು ಅವರು ಯಾವ ಥರ ಮಾಡಿದ್ರಲ್ಲ ಆ ಥರ ನಾವು ಬಳಸ್ಬೇಕಲ್ಲ ಅನ್ನೋದ ಇದು ಸರ್. ಈಗ ಎಲ್ಲ ರೈತರೆಲ್ಲರೂ ಅಲ್ಲಿ ಅಕ್ಕಪಕ್ಕಕ್ಕಿದ್ದಾಗ ಇವ್ರ ಹೊಲ್ದಾಗ ಇಷ್ಟು ಚೆನ್ನಾಗತ್ ನೋಡು, ಇವ್ರ ಹೊಲ್ದಾಗ ಆದ ಕೂಡಲೇ ನಾವು ಹಿಂಗೆ ಮಾಡ್ಕೊಂಡ್ರೆ ನಮಗೆ ನಾವು ಹಿಂಗೆ ಆಗ್ಬೋದು ಏನೋ ಅನ್ನಂಗೆ ಆಕೈತೆ. ಸರಿ, ಈಗ ಟೊಮೊಟೊ ನೀವು ಬೆಳೆ ಎಲ್ಲ ಮುಗಿದ ಮೇಲೆ ಪರಿವರ್ತನೆ ಮಾಡ್ತೀರಾ, ಮತ್ತೆ ಅದೇ ಟೊಮೆಟೊಗೆ ಹೋಗ್ತೀರಾ? ಅದೇ ಟೊಮೆಟಿಗೆ ಹೋಗಲ್ ಸರ್, ಮತ್ತೆ ಮಳೆ ಬೀಳೋ ಸ್ಟಾರ್ಟ್ ಆಗತ್ತಲ್ಲ ಸರ್, ಅವಾಗ ಮತ್ತೆ ಮೆಕ್ಕೆಜೋಳ ಆಗಲಿ ಅಲಸಂದೆ ಆಗಲಿ ಹಂಗ ಒಂದೊಂದು ವರ್ಷ ಒಂದೊಂದು ಬೆಳೆ ಮಾಡಿದ್ರು ಕೂಡ ಒಂದು 10,000 ನಮಗೆ ಕೈಗೆ ಸಿಕ್ಕಲ್ಲ ಸರ್. ಸಿಕ್ಕಿಲ್ಲ ಸಿಕ್ಕಲ್ಲ ಸರ್. ಖರ್ಚು ಖರ್ಚಿಗೆ ಆಗ್ತದ? ಖರ್ಚಿಗೆ ಮತ್ತೆ ನಾವು ಜಾಸ್ತಿ ಕೆಲ್ಸಕ್ಕೆ ಹೊರಗಡೆ ಹೋದ್ರೆ ನಮಗೆ ಕೂಲಿ ಕೊಡ್ತಿರ್ತಾರೆ ಸರ್, ಮತ್ತೆ ಅದ್ರಾಗ ಕೂಲಿ ಮಾಡಿದಂಗೆ ಆಕೈತೆ ಸರ್, ಮತ್ತೆ ಅದ ಕೂಲಿನೇ ನಮಗೆ ಉಳ್ದಂಗೆ ಸರ್. ನಿಮ್ಮ ಕೆಲಸ ಅಲ್ಲದೆ ಬೇರೆ ಕಡೆ ಕೂಲಿ ಹೋಗ್ತೀರಿ? ಮನೆ ಹೊರಗಡೆ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಸರ್, ಮತ್ತೆ ಮನೆ ಕೆಲಸ ಬಂದಾಗ ಆಳು ಇಡೋದಕ್ಕಿಂತ ನಾವೇ ಮಾಡ್ಕೊಂಡು ಹೋದ್ರೆ ಆತಲ್ಲ ಅಂತಂದು ಮಾಡ್ತಿರ್ತೀವಿ ಸರ್. ಸೊ ಅಂದರೆ ನೀವು ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಎಲ್ಲ ಸೇರಿಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಅಂದ್ರೆ ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಂಡಂಗ ಕಡಿಮೆ ಮಾಡಿದಂಗೆ ಹೆಚ್ಚು ಲಾಭ ಅಂತೂ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಸದ್ಯ. ಅಂದ್ರೆ ಕಾರಣ ನೀರಿನ ಸಮಸ್ಯೆ? ನೀರಿನ ಸಮಸ್ಯೆ. ನೀರಿದ್ರೆ ಏನ್ ಬೇಕಾದ್ರೂ ಬೇರೆ ನೀರಿದ್ರ ಬೇರೆ ಪಕ್ಕದ ಹೊಲ್ದಕ್ ಹೋಗಿ ನಾವು ಹಿಂಗ ಕೆಲ್ಸಕ್ ಹೋದಿವಿ ಅಂದ್ರೆ ನಮ್ಮ ಹೊಲ್ದಾಗ ಹಿಂಗ್ ನೀರ್ ಬಿದ್ರೆ ನಾವು ಬೇರೆ ಕಡೆ ಕೆಲ್ಸಕ್ ಬರ್ತಿದ್ದಿಲ್ಲ. ನಾವೇ ನಮ್ಮ ಹೊಲ್ದಾಗ ಇಷ್ಟ ಸೊಪ್ಪು ಪಪ್ಪು ಹಾಕ್ಯಂದ್ ಹಿಂಗ್ ಜೀವನ ಮಾಡ್ತಿದ್ವಿ ಅಲ್ಲ, ನಾವ್ ಹಿಂಗ್ ಸಾಲದಾರದ ಆಗಿಬಿಟ್ಟಿವಿ ಅಲ್ಲ ಅನ್ನೋದು ಕೊರಗ ಸರ್. ಮೇಲಾಗಿ 1 ಎಕರೆಯಲ್ಲಿ ಹೆಚ್ಚು ಏನು ಬೆಳೆಯಕ್ಕೂ ಆಗೋದಿಲ್ಲ, ಏನು ಬೆಳೆಯಕ್ಕಾಗಲ್ಲ ಸರ್. ನೀರಿನ ಕೊರತೆಯಿಂದ ಇಲ್ಲಿದ್ದಲ್ಲೇ ಸರ್ ನಾವು. ನೀರಿದ್ರೇನೆ ರೈತರು? ನೀರಿದ್ರೇನೆ ರೈತ ಸರ್. ನೀರು ಎಷ್ಟು ಇದನ್ ಮಾಡ್ತೀವಿ ಅಲ್ಲ, 1 ಎಕರೆಗೆ 9 ಬೋರ್ ಹಾಕ್ಸಿದ್ರು ಕೂಡ ಸಾರ್ತಿಲ್ಲಲ್ಲ. ಇಷ್ಟೆಲ್ಲ ಕಡಿಮೆ ಆದಾಯ ಕಷ್ಟದಲ್ಲಿದ್ರು 9 ಬೋರ್ಗಳನ್ನ ಹಾಕ್ಸೋ ಧೈರ್ಯ ಮಾಡಿದ್ರಲ್ಲ, ಅದು ಮೆಚ್ಚತಕ್ಕಂಥದ್ದು. ಸಾಲ ತಂದು ಹಾಕ್ಸಿ ಸರ್. ಈಗ 9 ಬೋರ್ ಹಾಕಿದ್ರು ನೀರು ಬಂದಿಲ್ಲ, ನೀರು ಮುಂದೆ ಏನು ಈಗ ನೀವು ಭೂಮಿಗೆ ಏನು ಯೋಚನೆ ಮಾಡ್ತೀರಿ, ಅಥವಾ ಮಳೆಗಾಲದಲ್ಲಾದರೂ ಸಹಿತ ಏನು ಬೆಳಿಬೋದು? ಈಗ ನಿಮ್ಮ ಭಾಗದಲ್ಲಿ ಮಳೆ ಕಡಿಮೆ ಅನ್ನೋದು ನಿಮಗೆ ಗೊತ್ತೇ ಇದೆ, ಅದಲ್ಲ ಮಳೆ ಸರಿಯಾಗಿ ಆಗೋದಿಲ್ಲ. ಈಗ ಮಳೆ ಸರಿಯಾಗಿ ಆಗೋದಿಲ್ಲ ಅಂದಮೇಲೆ ಇರೋ 1 ಎಕರೆ ಭೂಮಿ ಒಳಗಡೆಗೆ ಆಗುವ ಆ ಕಡಿಮೆ ಮಳೆಯೊಳಗೆ ಏನೇನು ಬೆಳೆ ಬೆಳಿಬೇಕು ಅಂತ ಆಯ್ಕೆ ಮಾಡ್ಕೊಳ್ತೀರಿ? ಚಜ್ಜಿ ಅಲಸಂದಿ ಬಿಟ್ಟು ಏನಾಗಲ್ಲ ಸರ್. ಅಲ್ಲ, ಚಜ್ಜಿ ಚೆನ್ನಾಗಿ ಬರ್ತದ ಮಳೆ ನೀರಿಗೆ? ಚೆನ್ನಾಗಿ ಬರ್ತೈತೆ ಸರ್. ಇದನ್ನ ಚಜ್ಜಿ ಬಿತ್ತಿದ್ರು ಕೂಡ 2 ಕ್ವಿಂಟಲ್ 3 ಕ್ವಿಂಟಲ್ ಹಾಕವು, ಇದಕ್ಕೇನು ಮಾಡ್ಬೇಕು ಅಂತಿರ್ತಾರೆ ಸರ್. 1 ಎಕರೆಗೆ ಅಷ್ಟೇ ಆಗ್ತದೆ? ಅಷ್ಟೇ ಬರ್ತಿರ್ತೈತಿ. ಬೇಸ್ ಬೆಳೆ ಬಂತಂದ್ರ 4-5 ಕ್ವಿಂಟಲ್ ಚಜ್ಜಿ ಹಾಕವು ಸರ್ 1 ಎಕರೆಗೆ. 1 ಎಕರೆಗೆ ಚೆನ್ನಾಗಿ ಬಂದ್ರೆ? ಚೆನ್ನಾಗಿ ಬಂದ್ರೆ ಮಾತ್ರ 1 ಎಕರೆಗೆ 4-5 ಕ್ವಿಂಟಲ್ ಆಗ್ತದೆ. 4-5 ಕ್ವಿಂಟಲ್ ಚಜ್ಜಿ ಹಾಕವು ಸರ್. ಇದು 4-5 ಕ್ವಿಂಟಲ್ ಬಿತ್ತಿ ಬೆಳೆದು ಟಿಲ್ಲರ್ ಹೊಡಿಸಿ ಆಳಿಂದ ಒಳಿಂದ ಅದೆಲ್ಲ ಮಾಡೋದಕ್ಕಿಂತ ಚಜ್ಜಿ ಬಿತ್ತಬಾರ್ದು ಅಂತಿರ್ತಾರೆ ಸರ್. ಮತ್ತೆ ಅಲಸಂದಿ ಬಿತ್ತಿದ್ರನ ಕಾಯಿ ಬರ್ತಿರ್ತೈತಿ ಅಲಸಂದಿಗೆ. ಒಂದು ಎರಡು ಕ್ವಿಂಟಲ್ ಮೂರು ಕ್ವಿಂಟಲ್ ಆದ್ರೂ ಕೂಡ ನಡೀತಿರ್ತೈತೆ. ಒಂದು ಅದು 5,000 4,000 ಇರ್ತೈತೆ ಸರ್ ರೇಟ್. ಬೆಲೆ ಜಾಸ್ತಿ ಇದೆ ಹಲಸಂದಿಗೆ, ಬೆಲೆ ಜಾಸ್ತಿ, ಸಜ್ಜಿಗಿಂತ ಬೆಲೆ ಇದಕ್ಕೆ ಜಾಸ್ತಿ ಇದೆ. ಹ್ಞೂ ಸರ್. ಹಲಸಂದಿ ಸೂಕ್ತ ನಿಮಗೆ ಈ ನಿಮ್ಮ ಕಡಿಮೆ ಮಳೆ ಪ್ರಮಾಣ, ಕಡಿಮೆ ನೀರಿನ ಪ್ರಮಾಣ ಇರೋದ್ರಿಂದ ಹಲಸಂದಿ ಸೂಕ್ತ. ಹಲಸಂದಿ ಎಷ್ಟು ಸಲ ಬೆಳೆದಿರಿ ಈಗ? ಅದ್ರಾಗ ಒಂದೇ ಸಲ ಸಹ ನಾ ಬೆಳೆದ್ರ. ಅದು ಎಷ್ಟು ವರ್ಷದಿಂದ? ಈಗ ಹೋದ ವರ್ಷ ಬೆಳೆದಿದ್ದೆ. ಬೆಳೆದಿದ್ರಿ, ಚೆನ್ನಾಗಿ ಬಂತ? ಹ್ಞೂ ಸರ್, ಪರವಲ್ಲ ಸರ್. ಎಷ್ಟು ಬಂತು ಇಳುವರಿ ನಿಮ್ಗೆ? ಇಳುವರಿ ನಮ್ಮ ಖರ್ಚೆಲ್ಲ ತೆಗೆದು 12,000 ಉಳಿದತ್ತು ಸರ್. ಉಳಿದಿತ್ತು, ಉಳಿದತ್ತು. ನಿಮ್ಮ ಖರ್ಚು ಅಂದರೆ ಸಾಮಾನ್ಯವಾಗಿ ನೀವು ಬರೀ ಗೊಬ್ಬರಕ್ಕೆ ಅದಕ್ಕಾಗ ಖರ್ಚಲ್ಲ, ಕೂಲಿ ಖರ್ಚೆಲ್ಲ ಹಿಡಿತೀರಾ ನಿಮ್ದೆಲ್ಲ? ಹ್ಞೂ ಸರ್, ಕೂಲಿ ಖರ್ಚು ಅದೆಲ್ಲ ತೆಗೆದು. ನಿಮ್ದೆ ಲೆಕ್ಕ ಹಾಕೊಳ್ತೀರಾ? ನಮ್ಮದು ಲೆಕ್ಕ ಹಾಕ್ಯಂದಲ್ಲ ಸರ್, ಹಾಳಿ ಮಾಡಬದ್ಲು ಮಾಡಿಬಿಡು ಅಂತಂದು ಇದನ್ನ ಮಾಡಿ. ಈಗ ನೀವು ಹೊರಗಡೆ ಬೇರೆ ಕಡೆ ಕೂಲಿ ಹೋದ್ರೆ ಸಹಿತ ನಿಮ್ದು ಕೂಲಿ ಲೆಕ್ಕ ಆಗುತ್ತಾನೆ? ಅಥವಾ ನಿಮ್ಮ ಹೊಲಕ್ಕೆ ಬೇರೆ ಲೇಬರ್ಸ್ನ ಇಲ್ಲಿಗೆ ತಂದಾಗೆ ಅವರಿಗೆ ಕೂಲಿ ಕೊಡ್ತಿರ್ತಾನೆ? ನೀವು ನಿಮ್ಮ ಹೊಲದಲ್ಲಿ ಕೆಲಸ ಮಾಡುವಾಗ ಅದು ಕೂಲಿ ಅಂತ ಯಾಕೆ ಪರಿಗಣಿಸಲ್ಲ ನೀವು? ನಮ್ಮ ಮನೇದಲ್ಲ ಅನ್ನಲ್ಲಿಗೆ ಹಾಕತ್ ಸರ್. ಅದನ್ನ ಹೇಳೋದು ಈಗ, ಅದಂತೂ ಕೂಲಿ ಅಂತ ಪರಿಗಣಿಸಿದಾಗೆ ನಿಜವಾದ ಲಾಭ ಏನು ಅಂತ ಗೊತ್ತಾಗ್ತದೆ. ಅಂದ್ರೆ ಇನ್ನೂ ಕಮ್ಮಿ ಲಾಭದಲ್ಲಿ ಇದ್ದೀರಿ ಅನ್ನೋಂಥದ್ದು ಆಗುತ್ತೆ ಅದು. ಅಥವಾ ಅದು ನಿಮ್ಗೆ ಬೇರೆ ಏನಾದರೂ ಮಾಡಲಿಕ್ಕೆ ನೀವು ಯೋಚನೆ ಮಾಡ್ಬೋದು? ಬೇರೆ ಏನು ಮಾಡ್ತೀವಿ ಸರ್, ಏನನ್ನ ಮಾಡಲಿ ಅದೇ ಪ್ರಾಬ್ಲಮ್ ಆಗ್ತಿರ್ತಾ ಸರ್. ಹೊಲ ಬಿತ್ತಬಾರ್ದು ಬಿಡು, ಬೇಳು ಬಿಟ್ಬಿಟ್ರೆ ಆತ ಅಂತಿರ್ತಾರೆ ಸರ್. ಯೋಚನೆ ಮಾಡಿದ್ರೆ ಹಂಗೆ ಮನೆಗೆ ಯಜಮಾನ್ರು ಅಂತಿರ್ತಾರೆ ಸರ್, ಹೊಲ ಬಿತ್ತಬಾರ್ದು ಹಂಗೆ ಬೇಳು ಇರ್ಬೇಕು. ನಾವು ಹಿಂಗೆ 100-200 ಕೂಲಿ ಮಾಡ್ಕೊಂತ ನೆಮ್ಮದಿಯಾಗಿ ಇರ್ತೀವಿ, ಹೊಲ್ದಾಗ ಕೆಲಸ ಮಾಡಿದ್ರೆ ಜೀವಕ್ಕೆ ನೆಮ್ಮದಿ ಇರಲ್ಲ ಅಂತಿರ್ತಾರೆ ಸರ್. ಅಂದರೆ ನೀರಿಲ್ಲದಕ್ಕೆ ಇಷ್ಟೆಲ್ಲ ಶ್ರಮ ಹಾಕಿ, ಇಷ್ಟೆಲ್ಲ ದುಡ್ಡು ಹಾಕಿ ಇಳುವರಿ ಕಮ್ಮಿ ಬರೋದ್ರಿಂದ ಬೇಡವಲ್ಲ ಬೇಡ ಅಂತ ಅಂತಿರ್ತಾರೆ ಸರ್. ಆದ್ರೂ ನೀವು ಬಿಟ್ಟಿಲ್ಲ? ನಾವು ಬಿಟ್ಟಿಲ್ಲ ಸರ್. ಏನಾದರೂ ಮಾಡಲೇಬೇಕಂತ? ನಾವು ಮಾಡಲೇಬೇಕು. ಮನೆಗೆ 1 ಎಕರೆ ಅಲ್ಲಿ 1/2 ಎಕರೆ ಇರಲಿ, ನಮಗೆ ಮಾಡಿಕೊಡ್ರಿ, ನೀವು ಹೊರಗಡೆ ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ರಿ, ನಾವು ಅದನ್ನು ಮಾಡ್ಕೊಂಡು ಹೋಕ್ಕಿವಿ ಅಂತಂದು ಹೇಳ್ತೀವಿ. ನಿಮ್ಮ ಮನೆಯವ್ರಿಗೆ ಹೇಳಿರಿ, ಹೇಳಿರಿ ಸರ್. ಈಗ ನಿಮ್ಮ ಮನೆಯವರು ಹೊಲದಲ್ಲೇ ಕೆಲಸ ಮಾಡ್ತಾರೆ, ಏನು ಬೇರೆ ಕಡೆ ಕೆಲಸ ಮಾಡ್ತಾರೆ? ಹೊಲದ ಕೆಲಸದಾಗ ಹೊಲದ ಕೆಲಸ ಮಾಡ್ತಿರ್ತಾರೆ ಸರ್. ಮತ್ತೆ ಹೊಲದ ಕೆಲಸ ಎಲ್ಲರೂ ಹೊಲದ ಕೆಲಸದಾಗ ಕುಂತ್ಕಂದ್ರೆ ಮತ್ತೆ ಆದಾಯ ಆಗಲ್ಲ. ಆಗಲ್ಲ ಅಲ್ಲ ಸರ್, ಬೇರೆ ಕಡೆಗೆ ಹೋಗ್ತಾರೆ ಸರ್. ಅವ್ರ ಕೆಲಸ ಮಾಡ್ತಾರೆ. ಹ್ಞೂ ಸರ್. ಈಗ ಅವರು ದುಡ್ದಿದ್ದು ಒಂದಿಷ್ಟು ಮನೆಗೆ ಖರ್ಚಿಗೆ ಅದಕ್ಕೆಲ್ಲ, ಖರ್ಚಿಗೆ ಇದಾಕ ಸರ್. ನೀವು ದುಡ್ದಿದ್ದು ಒಂದು ಸ್ವಲ್ಪ ಹೊಟ್ಟೆ ಬಟ್ಟೆಗೆ ಆಗ್ತದೆ. ಹ್ಞೂ ಸರ್. ಈಗ ನಿಮ್ಮ ಜೊತೆಗೆ ಮಾತಾಡ್ತಾ ನಿಮ್ಮ ಅನುಭವನ ಕೇಳ್ತಾ ನೋಡಿದರೆ, ನೀರಿನ ಕೊರತೆ ಇರೋದ್ರಿಂದ ರೈತರು ಏಳಿಗೆ ಆಗೋದು ಕಷ್ಟ. ಹ್ಞೂ ಸರ್. ಈ ನೀರಿನ ಮೂಲಗಳು ನಿಮ್ಮಲ್ಲಿ ಸುತ್ತಮುತ್ತಲ ನೀರಿನ ಮೂಲಗಳು ಏನಿದವಮ್ಮ? ಕೆರೆ? ಕೆರೆ ಐತೆ ಸರ್. ಹ್ಞೂ. ಕೆರೆಗೆ ನೀರಿಲ್ಲ? ಕೆರೆಗೆ ನೀರು ಇದ್ರೂ ಕೂಡ ನಮ್ಮ ಹೊಲಕ್ಕೆ ಅದು ಇದಾಗಲ್ಲ ಸರ್. ಆಗಲ್ಲ ಆಗಲ್ಲ ಸರ್. ಅಚ್ಚುಕಟ್ಟದಲ್ಲಿ ಇಲ್ಲ ಅದು, ಬೇರೆ ಕಡೆ ಐತೆ. ಓಹೋ, ಹಂಗಾಗಿ ಅಲ್ಲಿ ಕೆರೆ ನೀರು ಬಳಸ್ಕೊ? ಕೆರೆ ನೀರು ಬರಲ್ಲ ಸರ್. ಎಲ್ಲ ಬೋರ್ಗೆ ಇವು ಆಗ್ಯಾವ ಸರ್. ಅಷ್ಟ್ರಾಗ ಒಂದು 4-5 ಎಕರೆಗೆ ಬರಲ್ಲ ಸರ್ ಆ ಥರ. ಕೆರೆ ನೀರಿದ್ದಾಗೆ ಸುತ್ತಮುತ್ತಲು ಬೋರ್ಗಳಿಗೆಲ್ಲ ನೀರು ಬರ್ತದೆ, ನೀರು ಬೀಳ್ತದೆ ಅಂತ ಅನ್ಕೊಂತಾರೆ, ಆದರೂ ನಿಮಗೆ ನೀರು ಬಿದ್ದಿಲ್ಲ? ನಮಗೆ ನೀರು ಬಿದ್ದಿಲ್ಲ ಸರ್. ಸುತ್ತಮುತ್ತ ಎಲ್ಲ ನಮ್ಮ ಕೆರೆಗೆ ನೀರು ಬಂದ ಕೂಡಲೇ ನಮ್ಮ ಮೋಟ್ರ್ ತಂಪಾಗ್ಯಾವು, ನೀರು ತಗಂದಾವು ಅಂತಿರ್ತಾರೆ ಸರ್. ಆ ಥರ ನಮ್ಮ ಯಾವತ್ತಿಗೆ ತಗಂದಲ್ಲ ಸರ್. ಸೊ ಅಲ್ಲಿ ನೀರಿನ ಸಲಹೆ ಇಲ್ಲ? ಹ್ಞೂ ಸರ್. ಪಕ್ಕದಾಗ ಅಲ್ಲಿ ಹೊಲ ಐತಿ, ಅವ್ರ ಸತಿಗೆ ಅದ ಪ್ರಾಬ್ಲಮ್ ಸರ್, ಅವ್ರದ್ದು ನೀರು ತಗಂದಲ್ಲ ಸರ್. ಈಗ 3 ಎಕರೆಯಲ್ಲಿ ನೀವು 1 ಎಕರೆ ಮಾಡ್ತಿದ್ರು, 3 ಎಕರೆ ಒಟ್ಟಿಗೆ ಇದೆಯಾ ಅಕ್ಕಪಕ್ಕದಲ್ಲಿ ಇದೆಯಾ? ಹ್ಞೂ ಸರ್, 3 ಎಕರೆ ಒಟ್ಟಿಗೆ ಐತಿ. ಒಟ್ಟಿಗೆ ಇದೆ. ಈಗ ನಿಮ್ಮ ಮನೆಯವರು ಅಣ್ಣ ತಮ್ಮಂದ್ರೆ ಅವ್ರು ಯಾರು ಏನು ಮಾಡ್ತಾ ಇಲ್ವಾ ಹೊಲದಲ್ಲಿ? ಮಾಡ್ತಾರೆ ಸರ್. ಮಾಡ್ತಾರೆ. ಅವ್ರಿಗೆ ನೀರು ಬಿದ್ದಿದೆಯಾ? ನೀರಿದೆಯಾ? ಇವರೆಲ್ಲ ಟೋಟ್ಲ ಒಂದ್ಸಲ 3 ಎಕರೆಗೆ ನಾವು ಬೋರ್ ಹಾಕ್ಸ್ತೀವಿ ಅಂತಂದು ಇವರ ಬೋರ್ ಹಾಕ್ಸಿ ಇದನ್ನು ಮಾಡಿದ್ರು ಸರ್. ಓಹೋ, ಎಲ್ಲೂ ಬಿದ್ದಿಲ್ಲ? ಇಲ್ಲ ಸರ್, ಎಲ್ಲಿ ಬಿದ್ದಲ್ಲ. ಮೊನ್ನೆ ಒಂದಿಷ್ಟು ನೀರಿನ ತ್ಯಾವ ಬಂದು ಹೋಗ್ಬಿಡ ಸರ್. ಮತ್ತೆ ನೀರು ಬೀಳಿಲ್ದಲ್ಲಿಗೆ ಅಲ್ಲಿಗೆ ಇದನ್ನ ಇಳಿಸ್ಕೊಂಡು ನಾವು ಇದ್ರಾಗ ಜೀವನ ಮಾಡ್ಬೇಕಂದ್ರೆ ಆ ಥರ ಮೋಟ್ರ್ ಸುಡೋದು ಇದ್ರ ಸುಡೋವು ಆ ಪ್ರಾಬ್ಲಮ್ ಅದ ಆಗ್ತಿರ್ತಾವ ಸರ್. ಸರಿ, ಈಗ ಮುಂದೆ ನಿಮ್ಮ ನಿಮ್ಗೆ ಈಗ ಇಬ್ಬರು ಗಂಡ್ಮಕ್ಕಳಿದ್ದಾರೆ, ಒಬ್ಬ ಮಗಳಿದ್ದಾರೆ, ಅವರಿಗೆ ಶಿಕ್ಷಣ ಅಂದರೆ ಶಾಲೆ ಓದಿಸೋದು ಅದು ಇದು, ಮುಂದೆ ಏನು ಯೋಚನೆ ಮಾಡಿದ್ರಿ? ಮುಂದೆ ಎಲ್ಲರಂತೆಲ್ಲ ನಾ ರೊಕ್ಕ ದುಡಿದು ನಾವು ಮಕ್ಕಳನ್ನ ಓದಿಸಿಗೆಂದು ಇದು ಒಂದು ಸ್ವಲ್ಪ ಗಂಗಮ್ ಬಿದ್ದಿದ್ರ ಮಕ್ಕಳು ನಾವು ಎಲ್ಲರಂಗೆ ಮುಂದೆ ತರಬೇಕಲ್ಲ ಅಂತಂದು ಯೋಚನೆ ಮಾಡ್ತಿರ್ತೀವಿ ಸರ್. ಈಗ ಚೌಳಿಕಾಯಿ ಎಲ್ಲ ಹಾಕಿದ್ರಲ್ವಾ, ಚೌಳಿಕಾಯಿ ಹೇಗೆ ಪರವಾಗಿಲ್ಲ, ಇಳುವರಿ ಚೆನ್ನಾಗಿ ಬರ್ತೈತೆ? ಇಳುವರಿ ಚೆನ್ನಾಗಿ ಬರ್ತೈತೆ ಸರ್, ಅದು ರೇಟ್ ಸಿಗ್ತಿರ್ತೈತೆ ಸರ್. ಈಗ ಚೆನ್ನಾಗಿದೆಯಾ? ಹ್ಞೂ ಸರ್, ಆಳಾತಲೆ. ಚೌಳಿಕಾಯಿ ತೆಗೆದ್ಬಿಟ್ರಾಗ್ಲೇ? ಹ್ಞೂ ಸರ್, ತೆಗೆದ್ಬಿಟ್ಟು. ಎಷ್ಟು ಇಳುವರಿ ತೊಗೊಂಡ್ರಿ ಈಗ ಒಂದು ಅವಧಿಯಲ್ಲಿ? ಒಂದು ವಾರಕ್ಕೆ 2,000 ತಾಂತಿದ್ವಿ ಸರ್ ಅದ್ರ ಚೌಳಿಕಾಯ್ದು. ಹ್ಞೂ ಸರ್. ಹ್ಞೂ, 2 ಪ್ಯಾಕೆಟ್ ಹಂಗೆ ಕಳಿಸ್ತೀರ, ವಾರಕ್ಕೆ 2,000 ತಾಂತಿದ್ವಿ. ವಾರಕ್ಕೆ 2,000? ಹ್ಞೂ ಸರ್. ಈಗ ಚೌಳಿಕಾಯಿ ಮುಗೀತು? ಚೌಳಿಕಾಯಿ ಮುಗೀತು ಸರ್. ಅದು ತೆಗೆದ್ಬಿಡೋದಾ? ಅದು ಮತ್ತೆ ತೆಗೆದು ಮತ್ತೆ ಏನನ್ನ ಇಳುವರೆ ಬೆಂಡಿ ಆಗಲಿ ಜವಳಿ ಆಗಲಿ ಆಸರ್ ನೀರ್ನಾಗ ಆಗಲಿ ಮಾಡ್ಬೇಕನ್ನೋದ ನಮ್ಮ ತಲೆಯಾಗ ಸಹ ಇರೋದು. ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬಾರ್ದು, ಇಷ್ಟ್ರಾಗ ನಮ್ಮ ಭೂಮಿದ್ದು ಇಲ್ದಂಗೆ ಆಗಿ ಬಿಡ್ತೀವಿ ಅಲ್ಲ ಅಂತಂದು ಅದ ಭೂಮಿಯಾಗ ದುಡಿಬೇಕನ್ನೋದು ಆಸೆ ಆಸೆ. ಒಳ್ಳೆಯದು ವಸಂತಮ್ಮ, ನೀವು ತುಂಬ ಆಶಾವಾದಿಗಳಾಗಿದ್ದೀರಿ, ತುಂಬ ಕನಸುಗಳನ್ನು ಕಟ್ಕೊಂಡಿದ್ದೀರಿ. ಇರೋ ಒಂದು ಎಕರೆ ಒಳಗಡೆಗೆ ಚೆನ್ನಾಗಿ ಸ್ವಲ್ಪ ನೀರು ಬಿತ್ತು ಅಂದರೆ ಏನಾದರೂ ಮಾಡಬೇಕು, ಏನಾದರೂ ಬೆಳಿಬೇಕು ಚೆನ್ನಾಗಿ, ನಾಲ್ಕು ಜನರಂತೆ ನಾವು ಆರ್ಥಿಕವಾಗಿ ಸದೃಢರಾಗಿ ಬಾಳಬೇಕು ಅನ್ನುವಂಥ ಕನಸುಗಳನ್ನು ಕಟ್ಕೊಂಡಿದ್ದೀರಿ. ನೀರಿನ ಹುಡುಕಾಟನೂ ಮಾಡ್ತಾಯಿದ್ದೀರಿ, ತುಂಬ ಸಾಲಗಳನ್ನೆಲ್ಲ ಮಾಡ್ಕೊಂಡಿದ್ದೀರಿ, ಆದರೂ ನೀರು ಬೀಳ್ತಾ ಇಲ್ಲ. ಇದ್ದಬದ ಸ್ವಲ್ಪ ನೀರಿನಲ್ಲಿ ಏನೋ ಒಂದಿಷ್ಟು ತರಕಾರಿಗಳನ್ನು, ಟೊಮೆಟೊ, ಚವಳಿಕಾಯಿ, ಬೆಂಡೆಕಾಯಿ ಇಂಥವನ್ನೆಲ್ಲ ಹಾಕ್ಕೊಂಡು ಸ್ವಾಭಿಮಾನದಿಂದ ನೀವು, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ಎಲ್ಲರೂ ಸೇರಿಸ್ಕೊಂಡು ಭೂಮಿಯೊಳಗೆ ದುಡಿತಾ ಇದ್ದೀರಿ. ಮುಂದೊಂದು ದಿನ ಒಳ್ಳೆಯ ದಿನಗಳು ಬರಲಿ ಅಂತ ಆಶಿಸ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಟೊಮೆಟೊ ಬೆಳೆ ಬೇಸಾಯ ಕುರಿತು ಶ್ರೀಮತಿ ಎಚ್ ವಸಂತಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಸೋಮೇಶ್ ಉಪ್ಪಾರ್ ಅವರು. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ TB ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು TB ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ TB ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೃಷಿ ಗೀತೆಗಳನ್ನು ಕೇಳೋಣ. ಆಫ್ರಿಕಾ ಖಂಡದಿಂದ ಬಂದ

ದಿನ ದಿನ ಬೆಟ್ಟವನ್ನೇ ಕೊರೆಯುವುದು ಬೆಟ್ಟದಲ್ಲಿ ಹುಟ್ಟುವ ನದಿ ರಭಸದಿಂದ ಹರಿವುದು ರೈಟ್ ಬಾಂಧವರೇ, ಇದುವರೆಗೆ ಕೃಷಿ ಗೀತೆಗಳನ್ನು ಕೇಳಿದ್ದೀರಿ. ರೈತ ಬಾಂಧವರೇ, ಇನ್ನೂ ಹೊತ್ತಾಯಿತು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ.